ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ದೇವಾನು ದೇವತೆಗೂ ಪ್ರಾಣಿ ಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ದೇವಾನು ದೇವತೆ ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ದೇವಾ ಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿ ಮಹಾಋಷಿಗಳ ತಪೋಭೂಮಿ ನಿನ್ನ ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿ ಮಹಾಋಷಿಗಳ ತಪೋಭೂ ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು. ಋಷಿಗಳ ತಪೋಭೂಮಿ ನಿನ್ನದು, ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು.